ಇದರಲ್ಲಿ ಜಾಸ್ತಿ ಮೈದಾ ಹಿಟ್ಟನ್ನ ಬಳಸ್ತಿಲ್ಲ. ಸೊ ಒಂದು 30% ಪ್ರಮಾಣ ಮೈದಾ ಮತ್ತು ರಾಗಿ ಹಿಟ್ಟು ಇರುತ್ತೆ ಬಿಸ್ಕೆಟ್. 30% ಮೈದಾ ತೆಗೆದುಕೊಂಡು ಮತ್ತೆ ಇನ್ನು 70% ಬಿಸ್ಕೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ ರಾಗಿ ಆಗುತ್ತೆ. ಅದೇ ಹೇಳ್ತಿದ್ದೆ ನಾನು, ಈಗ ನಾವು 100% ವರ್ಗೂ ಕೂಡ ಎಲ್ಲ ಸಿರಿಧಾನ್ಯಗಳ ಬಿಸ್ಕೆಟ್ನ ತಯಾರಿಕೆ ಮಾಡಿದೀವಿ. ಸೊ ಈ ತರ 100% ನಾವು ರಾಗಿ ಬಿಸ್ಕೆಟ್ನು ಮಾಡಬಹುದು. ಸೊ ಬಿಸ್ಕೆಟ್ ತೆಗೆದುಕೊಳ್ಬೇಕು, ನಂತರ ಅದಕ್ಕೆ ಸಕ್ಕರೆ ಪುಡಿ ಹಾಕಿ ಸೊ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ನಾವು ಈ ಕ್ರೀಮ್ ಅಂತ ರಾಗಿ ಹಿಟ್ಟಿಗೆ ಸಕ್ಕರೆ ಪುಡಿ ಹಾಕಬೇಕು. ಹೌದು, ಸಕ್ಕರೆ ಬರೋಕ್ಕೋಸ್ಕರ ಮತ್ತೆ ಕ್ರೀಮ್ ಅಂತ ಹೇಳ್ತೀವಿ ನಾವು, ಬೆಣ್ಣೆ ಬಿಸ್ಕೆಟ್ ಅಂತೆಲ್ಲ ಹೇಳ್ತೀವಲ್ಲ. ಸೊ ಆತರ ಅದಕ್ಕೆ ಕ್ರೀಮ್ ಹಾಕ್ಬೇಕು. ಸೊ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕಾ? ಹೌದು, ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನಮ್ಮ ಬ್ರೆಡ್ಡಿನ ನಂತರ ನಾವು ತಿನ್ಬೇಕಾದ್ರೆ ಹಾಕುವಂಗಿಲ್ಲ, ನೀರು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬೇಕು. ನಂತರ ಅದಕ್ಕೆ ಫ್ಲೇವರ್ ಹಾಕ್ತೀವಿ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಂತರ ಅದನ್ನೇ ಇದನ್ನ ಕೈಯಿಂದ ಕೂಡ ಮಾಡಬಹುದು. ಸೊ ಕೈಯಿಂದ ಮನೇಲಿ ಯಾರಾದ್ರೂ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ನಾದ್ಬೇಕು, ಅಂದ್ರೆ ಗಟ್ಟಿಯಾಗಿ ನಾದ್ಬೇಕು ಇದನ್ನ. ತುಂಬಾ ಚೆನ್ನಾಗಿ ಎಷ್ಟು ಹಿಟ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಮುಂದೆ ಬಿಸ್ಕೆಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಇಲ್ಲಿ ಚೆನ್ನಾಗಿ ನಾದಿಲ್ಲ ಅಂದ್ರೆ ಮುಂದೆ ಬಿಸ್ಕೆಟ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸಕ್ಕರೆ ನೋಡಿ, 1 kg ಒಂದು ರಾಗಿ ಹಿಟ್ಟಿಗೆ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ಮೈದಾ ಹಾಕಬೇಕು? ಮೈದಾ 30% 1 kg ರಾಗಿ ಹಿಟ್ಟಿದ್ರೆ ಒಂದು 300 grams ಮೈದಾ ಹಾಕೋದ ಆ ತರ ಹಾಕ್ಬಹುದು. ಸೊ 30% ಇಲ್ಲ ಆಲ್ಮೋಸ್ಟ್ ನಾವು ಮೈದಾನು ಕೂಡ ತೆಗಿಬಹುದು, ರಾಗಿಯಿಂದನೇ ಮಾಡಬಹುದು. ಮಾಡಬಹುದು. ಸೊ ಇದಕ್ಕೆ ಕ್ರೀಮ್ ಎಷ್ಟು ಹಾಕ್ಬೇಕು ತಾವು ಹೇಳಿದ್ರಲ್ಲ, ಈಗ ಬಟರ್ ಅಂತೀರಾ, ಅದಕ್ಕೆ ಏನಂತೀರಾ? ಹಾ, ಬಟರ್ ಅಂತ ಬೆಣ್ಣೆ ಕ್ರೀಮ್ ಅಂತಾನೆ ಹೇಳ್ತೀವಿ ಕ್ರೀಮ್. ಸೊ ಇದು 150 grams ಹಾಕ್ಬೇಕು 1 kg 1 kg. ನಂತರ ಸಕ್ಕರೆನ 400 grams ಹಾಕ್ಬೇಕು. ಸೊ ಈ ತರ ಮಾಡ್ಕೊಂಡು ಫ್ಲೇವರ್ನ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು, ವೆನಿಲ್ಲಾ ಫ್ಲೇವರ್ ಅಂತ ಇರುತ್ತೆ, ಅದನ್ನ ಫ್ಲೇವರ್ಗೋಸ್ಕರ ಹಾಕೊಳ್ಳೋದು. ಸೊ ಇದನ್ನೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ನಾದಿ ನೀರು ಎಷ್ಟು ಒಂದು 100 ml ಹಾಕಬಹುದು? ಹೌದು, ಅಷ್ಟು ಹಾಕಿದ್ರೆ ಸಾಕು. ಸೊ ಅದು ನಮ್ಗೆ ಅನುಭವದ ಮೇಲೆ ಗೊತ್ತಾಗುತ್ತೆ ಹಿಟ್ಟು ಹೆಂಗ್ ಬರ್ತಿದೆ ಅಂತ. ಸೊ ಅದನ್ನ ಮಾಡ್ಕೊಂಡು ನಂತರ ನಾವು ಅದನ್ನ ಎಲ್ಲ ಹಿಟ್ಟು ಚೆನ್ನಾಗಿ ನಾದಿದ್ಮೇಲೆ ಸೊ ಅದನ್ನ ಒಂದು ಟ್ರೇಗೆ ಅಥವಾ ಒಂದು ಟೇಬಲ್ ಮೇಲೆ ಅದನ್ನ ಮನೆ ಕೈಯಿಂದಾನೆ ಮಾಡ್ತಿದೀವಿ ಅಂದ್ರೆ ಸೊ ಅದನ್ನ ಒಂದು ಟೇಬಲ್ ಮೇಲೆ ನೀಟಾಗಿ ನಾವು ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಆ ತರ ಸ್ವಲ್ಪ ದಪ್ಪನಾಗಿ ಲಟ್ಸ್ಕೊಂಡು ಮತ್ತೆ ಚಿಕ್ಕ ಚಿಕ್ಕ ಮೌಲ್ಡ್ ನಮ್ಗೆ ಯಾವ ಶೇಪ್ ಬೇಕೋ ಆ ತರದ ಶೇಪ್ ಮೌಲ್ಡ್ ತಗೊಂಡು ಅದನ್ನ ಕಟ್ ಮಾಡಿ ನಂತರ ಟ್ರೇಗ್ ಹಾಕಿ ಓವನ್ ಅಲ್ಲಿ ಇಟ್ಟು ಒಣಗಿಸಬಹುದು. ಮತ್ತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಬಿಸ್ಕೆಟ್ ಡ್ರಾಪಿಂಗ್ ಮಷೀನ್ ಅಂತಾನು ಇದೆ, ಅದರಲ್ಲೆಲ್ಲ ಫಂಕ್ಷನ್ ಸೆಟ್ ಇರುತ್ತೆ, ನಾವು ಅದರಲ್ಲಿ ಹಿಟ್ಟು ಹಾಕ್ಬಿಡ್ತೀವಿ ಎಲ್ಲ ಕಲಸಿದ್ದು. ಸೊ ನಂತರ ಅದು ನಾವು ಅದು ಸೆನ್ಸಾರ್ ಬೇಸ್ಡ್ ಮಷೀನ್ ಇದೆ. ಸೊ ಅಲ್ಲಿ ಟ್ರೇ ಇಟ್ಟರೆ ಆಟೋಮೆಟಿಕಲ್ ಆಗಿ ನಾವು ಯಾವ ತರ ಡೈ ರೌಂಡ್ ಇದ್ರೆ ರೌಂಡ್ ಸ್ಕ್ವಯರ್ ಇಲ್ಲ ಫ್ಲವರ್ ಶೇಪ್ ಆ ತರದ್ದೆಲ್ಲ ಬಿಸ್ಕೆಟ್ ಶೇಪ್ ಅಲ್ಲಿ ಬರುತ್ತೆ. ನಂತರ ಆ ಟ್ರೇನ ತೆಗೆದುಕೊಂಡು ಹೋಗಿ ನಾವು ಓವೆನ್ ಅಲ್ಲಿ ಇಟ್ಟು ಒಂದು 10-15 ನಿಮಿಷಗಳ ಕಾಲ ಅದನ್ನ ಬಿಸ್ಕೆಟ್ನ ಡ್ರೈ ಮಾಡಿ ನಂತರ ಆರಿದ್ಮೇಲೆ ಬಾಕ್ಸ್ಗಳಿಗೆ ಹಾಕಿ ಏರ್ ಟೈಟ್ ಬಾಕ್ಸ್ಗಳಿಗೆ ಹಾಕ್ಬೇಕು. ಸೊ ಆ ತರ ಹಾಕಿ ಅದನ್ನ ನಾವು 3 ತಿಂಗಳವರೆಗೂ ಇದನ್ನ ಸೇಫ್ ಆಗಿ ಸ್ಟೋರ್ ಮಾಡಬಹುದು. ಈಗ ಮನೆಯಲ್ಲೇ ಬಿಸ್ಕೆಟ್ ರಾಗಿ ಬಿಸ್ಕೆಟ್ ಅನ್ನ ಹೆಣ್ಮಕ್ಳು ಮಾಡಬಹುದು ಅಂತೀರಾ, ಹೇಗೆ ರಾಗಿ ಬಿಸ್ಕೆಟ್ ಅನ್ನ ಮನೆಯಲ್ಲೇ ಯಾವ ರೀತಿ ಮಾಡಬಹುದು ಹೆಣ್ಮಕ್ಳು? ನಾ ಈಗೇನು ಹೇಳಿದ್ನಲ್ಲ ಸೇಮ್ ಅದೇ ಪ್ರೊಸೀಜರ್. ನಾವಲ್ಲಿ ಮಷೀನ್ ಅಲ್ಲಿ ಅದು ಹಿಟ್ಟನ್ನ ಆದಿತ್ತಿದ್ವಿ, ನಾ ಇದನ್ನ ಹೇಳಿದ್ದು. ಸೊ ಕೈಯಿಂದ ನಾವು ಎಷ್ಟು ಆಗುತ್ತೆ ಶಕ್ತಿ ನಾವು ಆ ತರ ಈ ಕೈಯಿಂದ ತುಂಬಾ ಅದ್ರ ಮೇಲೆ ಪ್ರೆಷರ್ ಹಾಕಿ ಅದನ್ನ ನಾದಿ ನಂತರ ಅದನ್ನ ಅದೇ ನಾನು ಹೇಳಿದ್ನಲ್ಲ ಚಪಾತಿ ಯಾವ ತರ ಮಾಡ್ತೀವಿ ಆ ತರ ರೌಂಡ್ ಶೇಪ್ ಆಗಿ ಮಾಡಬಹುದು ಅಥವಾ ಚೌಕ ಸ್ಕ್ವೇರ್ ಶೇಪ್ ಆಗಿ ಮಾಡಿ ಅದನ್ನ ಲಟ್ಟಿಸ್ಬೇಕು. ಅಲ್ಲ ಹಿಟ್ಟನ್ನ ಹಾಕೊಂಡು ನಾವು ನಾರ್ಮಲ್ ಆಗಿ ಲಟ್ಸ್ಕೊಂಡು ಹೋಗ್ಬೇಕು ಸ್ವಲ್ಪ ಇಷ್ಟು ದಪ್ಪ ಒಂದು 1.5 cm ಅಷ್ಟು ಥಿಕ್ನೆಸ್ ಮೇಂಟೈನ್ ಮಾಡಿಕೊಂಡು ನಂತರ ಅದನ್ನ ನಮ್ಗೆ ಬೇಕಾಗಿರೋ ಮೌಲ್ಡ್ ಈಗ ರೌಂಡ್ ಶೇಪ್ ಮೌಲ್ಡ್ ಸಿಗುತ್ತೆ ಈ ಅಂಗಡಿಲೆಲ್ಲ ಸಿಗುತ್ತೆ ಅಥವಾ ಸ್ಕ್ವಯರ್ ಶೇಪು ಹಾರ್ಡ್ ಶೇಪ್ ಆ ತರ ಯಾವ ತರ ಮೌಲ್ಡ್ ಅದನ್ನ ಅದ್ರ ಮೇಲೆ ಇಟ್ಟು ಅದನ್ನ ಕಟ್ ಮಾಡಬೇಕು. ಸೊ ಮೌಲ್ಡ್ ಇಟ್ಟ ತಕ್ಷಣ ಅದು ಬರುತ್ತೆ ಅದನ್ನ ತೆಗೆದುಕೊಂಡು ನಾವು ಟ್ರೇಯಲ್ಲಿ ಇಟ್ಟು ಸೊ ಅದನ್ನ ನಾವು ಓವೆನ್ ಅಲ್ಲಿ ಇಟ್ಟು ಬೇಯಿಸ್ಕೋಬಹುದು. ಈಗ ತಾವು ಹೇಳಿದ್ರೆ ಕುಕ್ಕರ್ ಅಲ್ಲಿ ಮಾಡಬಹುದು ಅಂತೇಳಿ, ಮಾಡಬಹುದು ಇದನ್ನ ಬಿಸ್ಕೆಟ್ ಅನ್ನ ಕುಕ್ಕರ್ ಅಲ್ಲಿ? ಮನೆಯಲ್ಲಿ ಸಾಮಾನ್ಯ ಕುಕ್ಕರ್ ಗಳು ಇರ್ತವೆ, ಮನೆಯಲ್ಲಿ ಬೇಯಿಸುದಾದ್ರೆ ಹೇಗೆ ಬೇಯಿಸಬೇಕು ಕುಕ್ಕರ್ ಅಲ್ಲಿ? ಕುಕ್ಕರ್ ಅಲ್ಲಿ ಕೆಳಗಡೆ ಒಂದು ಚಿಕ್ಕ ಸ್ಟ್ಯಾಂಡ್ ತರ ಇಟ್ಟು ಸೊ ಅದ್ರ ಮೇಲೆ ಪ್ಲೇಟ್ ಇಟ್ಟು ಇದನ್ನ ನಾವು ಓವನ್ ಅಲ್ಲಿ ಇಡೋ ಬದಲು ಕುಕ್ಕರ್ ಅಲ್ಲಿ ಇಟ್ಟು ಕೆಳಗಡೆ ಕುಕ್ಕರ್ ಅಲ್ಲಿ ನೀರು ಹಾಕ್ಬೇಕಾ? ಸ್ವಲ್ಪ ನೀರು ಇದಕ್ಕೆ ಹಾಕೋದಿಲ್ಲ, ಏನಿಲ್ಲ, ಡ್ರೈ ಹಾಗೆ ಡ್ರೈ ಆಗಿ ಬೇಯಿಸಬೇಕು. ಹೌದು. ಎಷ್ಟು ಕುಕ್ಕರ್ ನಲ್ಲಿ ಇದನ್ನ ಬೇಯಿಸಬೇಕಾದ್ರೆ ಟೈಮ್ ಎಷ್ಟು ಬೇಯಿಸಬೇಕಾಗತ್ತೆ, ಎಷ್ಟೊತ್ತು? ಒಂದು 10 ನಿಮಿಷಗಳ ಕಾಲ, 10 ನಿಮಿಷಗಳ ಕಾಲ ಬೇಯಿಸಿ ನಂತರ ಅದನ್ನ ನೋಡ್ಬೇಕು. ಸೊ ಏನಾದ್ರೂ ಮತ್ತೆ ಬೇಯಿಸಿಲ್ಲ ಒಂದೊಂದ್ಸಲ ಕೆಲವು ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ತರ 10 ನಿಮಿಷಗಳ ಕಾಲ ಬೇಯಿಸಿಲ್ಲ ಅಂದ್ರೆ ಇನ್ನೊಂದ್ 2 ನಿಮಿಷ ಆ ತರ ಬೇಯಿಸ್ಕೋಬಹುದು. ಇನ್ನ ಮತ್ತೊಂದು ರಸ್ಕ್ ಅಂತ ಹೇಳಿರ್ತಾವು, ರಸ್ಕ್ ಅನ್ನ ಯಾವ ರೀತಿ ತಯಾರು ಮಾಡೋದು ರಾಗಿ ಹಿಟ್ಟಿನಿಂದ? ಈಗ ನಾವೇನ್ ಬ್ರೆಡ್ಗೆ ಏನ್ ಮಾಡಿದೀವಿ ಸೇಮ್ ಪ್ರೊಸೀಜರೇ ಮಾಡ್ಬೇಕು. ಸೊ ಈ ಬ್ರೆಡ್ ನ ಒಂದ್ಸಲ ನಾವು ರೋಸ್ಟ್ ಮಾಡಿ ಹೊರಗೆ ತೆಗಿತೀವಲ್ಲ, ಸೊ ಅದನ್ನ ಹಂಗೆ ಇಟ್ಟು ಮತ್ತೊಂದ್ಸಲ ರೋಸ್ಟ್ ಮಾಡ್ಬೇಕು. ಸೊ ಇದು ಆ ತರದ್ದು. ಸೊ ಆ ತರ ಮಾಡಿ ನಾವು ಅಂದ್ರೆ ಬ್ರೆಡ್ ಅನ್ನ ಇಲ್ಲಿ ಎರಡು ಸಲ ಇದನ್ನ ಬೇಯಿಸಬೇಕು. ನಾವು ಈ ತರ ಬ್ರೆಡ್ ಅನ್ನ ಫಸ್ಟ್ ಎಲ್ಲ ನಾದ್ಕೊಂಡು ಹಿಟ್ಟಿದ್ದನ್ನ, ಈ ರಸ್ಕಿಗೆ ಶೇಪ್ ಬೇರೆ ಇರುತ್ತೆ, ನಾವು ಆದ್ರೆ ಅದನ್ನ ಅವಾಗಲೇ ನಾನು ಮೋಲ್ಡ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿದೆ. ಇದು ರಸ್ಕಿನ ಶೇಪ್ ನಿಮ್ಗೆಲ್ಲ ಗೊತ್ತಿದೆ, ಒಂಥರ ಆಯತಾಕಾರ ಇಲ್ಲ ಅಂದ್ರೆ ಸಣ್ಣ ಆಯತಾಕಾರ ಚಿಕ್ಕ ಚಿಕ್ಕದಾಗಿರುತ್ತೆ. ಹೌದು, ಚಿಕ್ಕ ಚಿಕ್ಕ. ಆ ತರದನ್ನ ಫಸ್ಟ್ ರೋಸ್ಟ್ ಮಾಡಿ ನೆಕ್ಸ್ಟ್ ಡಬಲ್ ರೋಸ್ಟ್ ಮಾಡಿದ್ರೆ ಅಥವಾ ಡಬಲ್ ಟೈಮ್ ನಾವು ಓವನ್ ಅಲ್ಲಿ ಇಟ್ಟರೆ ಸೊ ಈ ತರ ರಸ್ಕ್ ರೆಡಿ ಆಗುತ್ತೆ. ಸೊ ಈ ರಸ್ಕಿನ ಜೀವಿತಾವಧಿ ತುಂಬಾ ಜಾಸ್ತಿ ಇದೆ. ನಾ ಹೇಳಿದೆ ಆಲ್ಮೋಸ್ಟ್ ಒಂದ್ ತಿಂಗಳವರೆಗೂ ಅದೇನು ಹಾಳಾಗಲ್ಲ, ಯಾಕಂದ್ರೆ ನಾವು ಇದನ್ನ ಡಬಲ್ ಟೈಮ್ ಬೇಯಿಸ್ತಿದ್ದೀವಿ. ಹಾಗಾಗಿ ಇದು ಇದರಲ್ಲಿ ಯಾವುದೇ ತೇವಾಂಶ ಅಥವಾ ಮಾಯಿಶ್ಚರ್ ಕಂಟೆಂಟ್ ಇರಲ್ಲ. ಸೊ ಹಾಗಾಗಿ ನಾವು ಇದನ್ನ ಜಾಸ್ತಿ ದಿನಗಳವರೆಗೆ ಸ್ಟೋರ್ ಮಾಡಬಹುದು. ಈಗ ಮತ್ತೆ ರಾಗಿಯಿಂದ ಸೆಂಡಿಗೆ ಮಾಡ್ತಾರೆ ಅಂತಂದ್ರು, ಹೇಗೆ ಸೆಂಡಿಗೆ ಮಾಡೋದು? ಸೊ ನಾವು ಅಕ್ಕಿ ಹಿಟ್ಟು ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲಿ ಎಲ್ಲ ಈ ರಾಗಿ ಹಿಟ್ಟನ್ನ ಬಳಸ್ಕೊಂಡು ನಾವು ಈ ತರ ಸಂಡಿಗೆಗಳನ್ನ ಮಾಡಬಹುದು. ಸೊ ರಾಗಿ ಒಂದೆಲ್ಲ ಎಲ್ಲ ಸಿರಿಧಾನ್ಯಗಳು ನಾವು ಎಲ್ಲೆಲ್ಲಿ ಅಕ್ಕಿ ಬಳಸ್ತಿದ್ವಿ, ಅದು ಪಲಾವ್ ಆಗಿರಬಹುದು, ಬಿಸಿಬೇಳೆ ಬಾತ್ ಆಗಿರ್ಬೋದು, ಸೊ ಬೇರೆ ಪಾಯಸ ಎಲ್ಲೆಲ್ಲಿ ನಾವು ಅಕ್ಕಿ ಬಳಸ್ತಿದ್ವಿ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ನಾವು ರೀಪ್ಲೇಸ್ ಮಾಡಿ ಈ ತರ ನಮ್ಮ ಬೇಕಾದಂತ ಪದಾರ್ಥಗಳನ್ನ ಮಾಡಬಹುದು. ಯಾವ ಒಂದು ತಿಂಡಿಗಳಿಗೆ ಜಾಸ್ತಿ ಬೇಡಿಕೆ ಬರ್ತಾ ಇದೆ ರಾಗಿಯಿಂದ? ತಾವ್ ಹೇಳಿದ್ರೆ ಮಕ್ಕಳು ಇಷ್ಟಪಡೋದು ಬ್ರೆಡ್, ಬಿಸ್ಕೆಟ್, ರಸ್ಕು, ಮತ್ತೆ ಇತ್ತೀಚೆಗೆ ಮಕ್ಕಳು ನೂಡಲ್ಸ್ ಆ ತರದನ್ನೆಲ್ಲ ಇಷ್ಟಪಡ್ತಿದ್ದಾರೆ. ಸೊ ನಾವು ಶಾವ್ಗೆ ಅಥವಾ ನೂಡಲ್ಸ್ಗೆ ಏನ್ ಮಾಡ್ತೀವಿ, ಅಕ್ಕಿ ಹಿಟ್ಟನ್ನೆಲ್ಲ ಬಳಸ್ತಿದೀವಿ. ಸೊ ನಾವಲ್ಲಿ ಅದ ಅಕ್ಕಿ ಹಿಟ್ಟು ರೀಪ್ಲೇಸ್ ಮಾಡಿ ಸೊ ಈ ನವಣೆ ಅಥವಾ ರಾಗಿ ಹಿಟ್ಟನ್ನ ಬಳಸೋದ್ರಿಂದ ಸೊ ನಾವು ಅದರಿಂದ ಕೂಡ ನೂಡಲ್ಸ್ ತಯಾರಿಸಬಹುದು. ಹೇಗೆ ಇಲ್ಲಿ ನೂಡಲ್ಸ್ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಹಿಟ್ಟನ್ನ ನೂಡಲ್ಸ್ಗೆ? ನೂಡಲ್ಸ್ಗೆ ನಾವು ರಾಗಿ ಹಿಟ್ಟು ಸೊ ಮತ್ತೆ ಸ್ವಲ್ಪ ಇದರಲ್ಲಿ ನಾವು ರವಾ ತಗೋತೀವಿ. ಸೊ ಅದನ್ನ ಮಿಕ್ಸ್ ಮಾಡಿ ನಂತರ ನೀರು, ಸೊ ನೀರನ್ನ ಅದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನಾವು ಮನೇಲೆ ಮಾಡ್ತಿದೀವಿ ಅಂದ್ರೆ ಈ ಸಂಡಿಗೆದ್ದು ಒತ್ತೋದು ಬರುತ್ತಲ್ಲ, ಸೊ ಅದರಿಂದ ಮಾಡ್ಕೋಬಹುದು. ಹಿಟ್ಟನ್ನ ಅದರಲ್ಲಿ ಹಾಕಿ ಒತ್ತಬೇಕು, ಒತ್ತಬೇಕು. ಇಲ್ಲಾಂದ್ರೆ ಶಾವ್ಗೆ ಮಷಿನ್ಗಳಿದೆ, ಸೊ ಅದರಲ್ಲೂ ಕೂಡ ಮಾಡಬಹುದು. ಅದರಲ್ಲಿ ನೂಡಲ್ಸ್ ಅಂದ್ರೆ ಸ್ವಲ್ಪ ದಪ್ಪ ಇರುತ್ತೆ, ಸೊ ಅದರದ್ದು ಥಿಕ್ನೆಸ್ ಸ್ವಲ್ಪ ಸರ್ಕಲ್ ಇರುತ್ತಲ್ಲ ಅದು ದೊಡ್ಡದಿರುತ್ತೆ, ಅದನ್ನ ನೂಡಲ್ಸ್ ಆಗುತ್ತೆ. ನಂತರ ಶಾವ್ಗೆ ಅಂದ್ರೆ ತುಂಬಾ ತೆಳ್ಳಗಿರುತ್ತೆ, ನಾವೆಲ್ಲ ನೋಡಿದೀವಿ. ಹಾಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೊ ಅದಕ್ಕೆ ಎಕ್ಸ್ಟ್ರೂಡೆಡ್ ನೂಡಲ್ಸ್ ಅನ್ನ ಮಷಿನ್ ಹಾಕಿ ಕೈಯಿಂದ ಒತ್ತಿದ ಮೇಲೆ ದಪ್ಪಾಗಿ ಬರುತ್ತೆ, ದಪ್ಪ ಎಳೆಯಾಗಿ. ಹೌದು, ಅದನ್ನ ಹೇಗೆ ಡ್ರೈ ಮಾಡೋದು, ಒಣಗಿಸೋದು ಅಥವಾ ಬೇಯಿಸೋದು, ಏನ್ ಮಾಡ್ಬೇಕಂತೀರಲ್ಲಿ ನೂಡಲ್ಸ್? ನೂಡಲ್ಸ್ ನ ನಾವು ನಮ್ಮಲ್ಲಿ ಹಾಟ್ ಟ್ರೇ ಡ್ರೈಯರ್ಸ್ ಅಂತ ಇದೆ, ಸೊ ಅದರಲ್ಲಿ ಒಣಗಿಸಬಹುದು. ಸೊ ಮನೆಯಲ್ಲೇ ಒಣಗಿಸ್ಬೇಕಂದ್ರೆ ನೆರಳಲ್ಲಿ ಒಣಗಿಸಿ, ಬಿಸಿಲಿನಲ್ಲ ನೆರಳಲ್ಲಿ ಒಣಗಿಸ್ಬೇಕು. ಇನ್ನೊಂದು ಸೋಲಾರ್ ಟನಲ್ ಡ್ರೈಯರ್ ಅಂತ ಇದೆ, ಸೊ ಸೂರ್ಯನ ಶಕ್ತಿಯಿಂದ ನಾವು ಅದನ್ನ ಬಳಸಿ ಅದರಲ್ಲಿ ಕೂಡ ಒಣಗಿಸಬಹುದು. ಬಟ್ ಆದಷ್ಟು ಅಲ್ಲಿ ಸೋಲಾರ್ ಟನಲ್ ಡ್ರೈಯರ್ ಅಂದ್ರೆ ಅಲ್ಲಿ ಡೈರೆಕ್ಟ್ ಬಿಸಿಲು ಬೀಳಲ್ಲ, ಸ್ವಲ್ಪ ನೆರಳಿರುತ್ತೆ. ಸೊ ಮನೆಯಲ್ಲೇ ಮಾಡ್ಕೊತಿದೀವಿ ಅಂದ್ರೆ ನಾವು ನಾರ್ಮಲ್ ಹೆಂಗೆ ಸಂಡಿಗೆನೆಲ್ಲ ಹೆಂಗೆ ಒಣಗಿಸ್ಕೋತೀವಲ್ಲ, ಸೊ ಆ ತರ ಒಣಗಿಸ್ಕೊಂಡು ಇದನ್ನ ಮಾಡಬಹುದು. ಅಂದ್ರೆ ನೂಡಲ್ಸ್ಗೆ ಜಾಸ್ತಿ ಬೇಡಿಕೆ ಬರ್ತಾ ಇದೆ, ಎಲ್ಲ ಮಕ್ಕಳು ಇಷ್ಟಪಡ್ತಾ ಇದಾರೆ ನೂಡಲ್ಸ್ ಎಲ್ಲ. ರಾಗಿ ನೂಡಲ್ಸ್, ರಾಗಿ ನೂಡಲ್ಸ್ ಆಗಿರ್ಬೋದು, ಸಿರಿಧಾನ್ಯಗಳ ಯಾವುದೇ ನೂಡಲ್ಸ್ ಆಗಿರ್ಬೋದು, ಇತ್ತೀಚೆಗೆ ಪಾಸ್ತಾ ಅಥವಾ ನೂಡಲ್ಸ್ ಈ ತರದನ್ನೆಲ್ಲ ತುಂಬಾ ಜಾಸ್ತಿ ಬೇಡಿಕೆ ಬರ್ತಿದೆ. ಸೊ ಮಕ್ಕಳಿಗೆ ನಾವು ಬೇರೆ ಯಾವ್ದು ತಿನ್ಬೇಡಿ ಅಂತ ಹೇಳಕ್ಕೂ ಆಗಲ್ಲ. ಸೊ ಹಾಗಾಗಿ ಅದ್ರ ಬದಲು ನಾವು ಈ ತರದ ರೀಪ್ಲೇಸ್ ಮಾಡಬಹುದು, ರಾಗಿ ಅಥವಾ ಸಿರಿಧಾನ್ಯಗಳು ಇದನ್ನ ರೀಪ್ಲೇಸ್ ಮಾಡಿ ಮಕ್ಕಳಿಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಪೌಷ್ಟಿಕಾಂಶನ ಹೆಚ್ಚಿಸಬಹುದು. ತಾವು ತಜ್ಞರಾಗಿದ್ದೀರಿ ನೋಡ್ರಿ, ಬ್ರೆಡ್, ಬಿಸ್ಕೆಟ್, ನೂಡಲ್ಸ್, ರಸ್ಕು ಇವನ್ನೆಲ್ಲ ಮಾಡ್ಲಿಕ್ಕೆ ಹೆಣ್ಮಕ್ಳಿಗೆ ಮಾಹಿತಿ ಬೇಕು, ಅವ್ರಿಗೆ ತರಬೇತಿ ಬೇಕು, ಸ್ಕಿಲ್ ಬೇಕಾಗತ್ತೆ ಅದಕ್ಕೆಲ್ಲ. ಹೇಗೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ಇದಕ್ಕೆ ಸಿಗ್ತಾ ಇದೆಯಾ? ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ತರಬೇತಿಗಳನ್ನ ನೀಡ್ತಾ ಇದೀವಿ. ಪ್ರತಿಯೊಂದು ಸಿರಿಧಾನ್ಯಗಳಾಗಿರ್ಬಹುದು, ಅದ್ರ ಮೇಲೆ ಮತ್ತೆ ಬೇರೆ ನಮ್ಮ ಕೃಷಿ ಸಂಬಂಧಿತ ಎಲ್ಲ ತರಬೇತಿಗಳನ್ನ ಆಗಾಗ ನಾವು ಆಯೋಜಿಸ್ತಿರ್ತೀವಿ. ಸೊ ಆಸಕ್ತ ಮಹಿಳೆಯರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಬಹುದು. ಅಲ್ಲಿ ಬೇಕರಿ ಘಟಕ ಇದೆ, ಅಲ್ಲೂ ಕೂಡ ನಾವು ಇದರದ್ದು ತಯಾರಿಕೆದು ತರಬೇತಿ ಕೊಡ್ತೀವಿ. ಮತ್ತು ಈ ತರದ ಇನ್ನು ಹೆಚ್ಚು ಅವರಿಗೆ ಪರ್ಟಿಕ್ಯುಲರ್ ಈಗ ನೂಡಲ್ಸ್ ಇಷ್ಟಪಡುವಂತಹ ಕೆಲವು ಹೆಣ್ಮಕ್ಳಿದ್ರೆ ನಾವು ಗುಂಪಾಗಿ ಒಂದು 10-15 ಜನ ಬಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ 10-15 ಜನ ಗುಂಪಲ್ಲೇ ಬರಬೇಕು. ಹೌದು, ಒಬ್ಬೊಬ್ಬರಿಗೆ ಕಷ್ಟ ಆಗುತ್ತೆ, ಹಾಗಾಗಿ ಗುಂಪಿನಲ್ಲಿ ಬಂದ್ರೆ ನಮಗೂ ತರಬೇತಿ ನೀಡಕ್ಕೆ ಚೆನ್ನಾಗುತ್ತೆ. ಸೊ ಅದಕ್ಕೆ ಇಷ್ಟಂತ ಕೆಲವಕ್ಕೆ ಫೀಸ್ ಇದೆ, ಇನ್ ಕೆಲವು ತರಬೇತಿಗಳು ನಾವು ಆಲ್ವೇಸ್ ಯಾವಾಗ್ಲೂ ಮಾಡ್ತಿರ್ತೀವಿ, ಸೊ ಅವೆಲ್ಲ ಫ್ರೀ ಇರುತ್ತೆ. ಸೊ ಆ ತರದ ತರಬೇತಿಗಳಿಗೆ ತಾವು ಅಟೆಂಡ್ ಆದ್ರೆ ನಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತೀವಿ. ನಾವು ಡೈರೆಕ್ಟ್ ಪ್ರಾತ್ಯಕ್ಷಿಕೆಯನ್ನು ನಾವು ತೋರಿಸಿ

ದಸರಾದ ಕಲ್ಲ ಇಳ ಕಲ್ಲ ಮುಂದರವ ಮುತ್ತೇನ ಕಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲ ದರಳದಿಯ ಕಲ್ಲ ಹೆಸರಾದ ಕಲ್ಲ ಇಳ ಕಲ್ಲ ಸರಾದ ಕಲ್ಲ ಇಳ ಕಲ್ಲ ಮುಂದಿರುವ ಮುತ್ತಿನ ಕಲ್ಲ ಮುದಗಲ್ಲ ಓಲ ಓಲ ಕಲ್ಲ ಕಡಬ ಮಾಡಿ ಮುಳ್ಳು ಸಾವಿಗೆ ಮಾಡಿ ಬನ್ನಿ ಎಲಿಯಾಗ ಎಲಿ ಮಾಡು ಬನ್ನಿ ಎಲೆ ಮಾಡಿ ಕಲ್ಲ ಸಾವಿಗೆ ಮಾಡಿ ಬನ್ನಿ ಗವಡಾನ ಮಗಳ ಗೆಳೆತಾನ